ಪಟ್ಟಕಾಣೆ ಈ ಲಕ್ಕಮ್ಮನ ಕಣ್ಣಿನ ಪಟ್ಟಕಾಣೆ ಏ ಸಾಲಗಿರಿ ಮೇಲೆ ಶ್ರೀರಂಗ ಕೂತುಕೊಂಡು ಮುತ್ತು ಕೊಟ್ಟನೋ ಏ ಶ್ರೀರಂಗ ಚಿನ್ನಾರಿ ಪಟ್ಟಕಾಣೆ ಈ ಲಕ್ಕಮ್ಮನ ಕಣ್ಣಿನ ಪಟ್ಟಕಾಣೆ ಏ ಚಿನ್ನಾರಿ ತಟ್ಟೆಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಚಿನ್ನಾರಿ ತಟ್ಟೆ ಕಾಣೆ ಈ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಮುತ್ತು ಕೊಟ್ಟಾರೆ ಮೂಗೂತಿ ಬೆಲೆಯಿಲ್ಲ ಕಿಕ್ಕೇರಿಸಿ ಮೇಯೇ ದುರ್ಗಾವ ಚಿನ್ನಾರಿ ತಟ್ಟೆ ಕಾಣೆ ಈ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಕಿಕ್ಕೇರಿಸಿ ಮೇಯ ದುರ್ಗಾವ ಕೊಟ್ಟಾರೆ ನಾನಿಟ್ಟ ಮೂಗುತಿಗೆ ಏ ಬೇಲಿಯಾದ ಚಿನ್ನಾರಿ ತಟ್ಟೆ ಕಾಣೆ ಈ ಲಕ್ಕಮ್ಮನ ಏ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಚಿನ್ನಾರಿ ತಟ್ಟೆ ಕಾಣೆ ಈ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಕಡಗದ ಕೈಯೋಳೆ ಬೆಳಗಿನ ಬಳೆಯೋಳೆ ಕಡಲು ಹಾರೋರ ಏ ಮೊಮ್ಮಗಳೇ ಚಿನ್ನಾರಿ ತಟ್ಟೆ ಕಾಣೆ ಈ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಮುಂದಕ್ ಮುಂಬಾಳೆ ಹಿಂದಕ್ ಬೆಳ್ಳಿ ಬೇಳೆ ಯಾವ ಕುಲದವರ ಏ ಮಾಗುಳಮ್ಮ ಚಿನ್ನಾರಿ ತಟ್ಟೆ ಕಾಣೆ ಏ ಮುಂದಕ್ ಮುಂಬಾಳೆ ಹಿಂದಕ್ ಬಾಳೆ ಬಾಳೆ ಯಾವ ಕುಲದವರ ಏ ಮಾಗುಳಮ್ಮ ಚಿನ್ನಾರಿ ತಟ್ಟೆ ಏ ಯಾವ ಕುಲದವರ ಮಗಳಮ್ಮ ಲಕ್ಕಮ್ಮ ನಿನ್ನ ತಂದೋರು ಯಾ ಕುಲದವರು ಚಿನ್ನಾರಿ ತಟ್ಟೆ ಏ ಕೊಟ್ಟವರು ಹಾರೋರು ತಂದವರು ಗೊಲ್ಲಾರು ನಾ ಕಾಣಿದಮ್ಮ ಏ ಚೌಲಾವ ಚಿನ್ನಾರಿ ತಟ್ಟೆ ಏ ಕೊಟ್ಟವರು ಹಾರೋರು ತಂದವರು ಗೊಲ್ಲಾರು ನಾ ಕಮಲಿ ಓಯೇ ಚೌಲಾವ ಚಿನ್ನಾರಿ ತಟ್ಟೆ ಕಾಣೆ ಈ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ನಾಕಾಮೂಲಿಗೋ ಚೌಲಾವ ಹುಟ್ಟುಕೊಂಡು ತಿಂಗಳ ತಿಮ್ಮೈನ ಏ ಕಿರು ತಂಗಿ ಚಿನ್ನಾರಿ ತಟ್ಟೆ ಕಾಣೆ ಈ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಚಿನ್ನಾರಿ ತಟ್ಟೆ ಕಾಣೆ ಈ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಹುಣಸೇವು ವೀವು ಹುಣಸೂರ ಬಾಣಕ್ಕೂ ಕಲ್ಸಿಪುರಾದ ಏ ಜಗುಳಕ್ಕೆ ಚಿನ್ನಾರಿ ತಟ್ಟೆ ಕಾಣೆ ಈ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ನರಸೀಪುರಾದ ಜಗಳಕ್ಕೆ ಲಕ್ಕಮ್ಮ ಬಿರುಸು ಮಾಡವಳೆ ಏ ಕುದುರೆಯ ಚಿನ್ನಾರಿ ತಟ್ಟೆ ಕಾಣೆ ಈ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಬಡಗಾಲ ಸೀಮೆಯ ಬೆಡಗಾವ ನೋಡಮ್ಮ ಬಡಗಾಲ ಬಣ್ಣ ಏ ಒಟ್ಟುಕೊಂಡು ಚಿನ್ನಾರಿ ತಟ್ಟೆ ಕಾಣೆ ಈ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಚಿನ್ನಾರಿ ಬಟ್ಟೆ ಕಾಣೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಬಡಗಾಲ ಬಣ್ಣವ ಉಟ್ಕೊಂಡು ಲಕ್ಕಮ್ಮ ಹುಡುಕಾಡುತ್ತಾವೆ ಏ ಜಗುಳವ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ತಾಯಿ ಲಕ್ಕಮ್ಮ ತಾನಕ್ಕೆ ಹೋಗುವಾಗ ತಾವರೇ ಗೆದರಿದ ಏ ತಾಲೆ ಗುದ್ಲು ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ತಾವರೇ ಗೆದರಿ ತಲೆಗೆದರಿ ಲಕ್ಕಮ್ಮ ನಿನಗೆದರಿ ನಾನು ಕೈಯ ಮುಗುದೇನು ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಹೊಸಕರಗ ಬಂದು ಒಡೆಯಾದೊಂಬಾಳೆ ಬಂದ ಸಸುಮರದ ಒಂಬಾಳೆ ಏ ಮೂಡಿತಾಳೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಸಸುಮರದ ಒಂಬಾಳೆ ಗೊನಸೈತ ಲಕ್ಕಮ್ಮ ಕುಸುನಗವನಕ್ಕೆ ಏ ಬರುತ್ತಾಳೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಕಲ್ಕೇರೆ ಒಂಬಾಳೆ ಕಣಕಾಣೆ ಲಕ್ಕಮ್ಮ ತಡಗುಡುತ್ತಾವೇ ಏ ತಾವರೆಯೋ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ತಡಗುಡುತ್ತಾವೆ ತಾವರೆಯ ಲಕ್ಕಮ್ಮ ಬಿಚ್ಚಾಲೆ ಮೇಲೆ ಏ ಮೇರಿಯೋಳೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಚಿನ್ನಾರಿ ಸಟ್ಟೆ ಕಾಣೆ ಈ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಹೇ ಮುತ್ತಿನ ವಾಲೆ ಬೇಡಿ ನಿಚ್ಚ ಗೋಪುರ ಗೋದೆ ಮುತ್ತಿನ ವಾಲೆ ಯಾವೇ ಕೊಡು ಭಾರೆ ಚಿನ್ನಾರಿ ಸಟ್ಟೆ ಕಾಣೆ ಈ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಹೇ ಸರಸವಾಡಿದ ಕಂಡು ತೊಟ್ಟಿಯ ತಾಗಿದೋ ತೊಟ್ಟಿಲ ಒಳಗೆ ಹೇ ಮಗನಿದ್ದ ಚಿನ್ನಾರಿ ಸಟ್ಟೆ ಕಾಣೆ ಈ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ತೊಟ್ಟೀಲ ತಾಗಿ ಮಗನೆದ್ದ ಕೋಪಕ್ಕೆ ಕಿತ್ತೆಸೆದವಳೆ ಏ ಕಾಡು ಗವ ಚಿನ್ನಾರಿ ತಟ್ಟೆ ಕಾಣೆ ಇಲ್ಲ ಕಮನ ಕಪ್ಪಿನ ಬಟ್ಟು ಕಾಣೆ ಹೇ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಯಾರೆಂದರೆ ನಂದಿ ಬಟ್ಟೆಯ ಹೂವ ನಂಜಪ್ಪ ಹಣೆಯ ಏ ಚಿಲು ಕಾವೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಹತ್ತಿಯ ಮರಕ್ಕೆ ಹತ್ತೋಗೋ ಸರ್ಪನ ನೆತ್ತಿಯ ನಿಡಿದು ಏನಲ್ಲ ಕೊಗದು ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ನೆತ್ತಿಯ ನಿಡಿದು ನೆಲಕೋಗದು ಲಕ್ಕಮ್ಮ ಸುತ್ತೋಗೆ ತೊಗದು ಏ ತಾಳ ಗುಡ್ತಾವಳೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಂಪಿನ ಬಟ್ಟು ಕಾಣೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಂಪಿನ ಬಟ್ಟು ಕಾಣೆ ಏ ಹಾಲಾದ ಮರಕ್ಕೆ ಆಡುವ ಸರ್ಪನ ನಾಲಿಗೆ ಹಿಡಿದು ಏನೆಲ್ಲ ಕೊಗದು ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಂಪಿನ ಬಟ್ಟು ಕಾಣೆ ಏ ನಾಲಿಗೆ ಹಿಡಿದು ನೆಲಗೊಗದು ಲಕ್ಕಮ್ಮ ಬೂರು ಗುಟ್ಟುತ್ತವೆ ಏ ಸರ್ಪವೋ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಹೇ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಹೇ ನೀರಿಗೋ ಗೋರ ನಿಜವ ನೋಡನ ಬನ್ನಿ ನೀಲಿಯ ನಾಮ ಏ ಹರಿನಾಮ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಹೇ ನೀಲಿಯ ನಾಮ ಹರಿನಾಮ ಇಟ್ಕೊಂಡು ನೀಲಾದರುಳಾಗೆ ಏ ಹೊಲಿದವಳೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಹೇ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಹೇ ಹಟ್ಟಿ ಲಕ್ಕಮ್ಮ ಕುಟ್ಟಕ್ಕೆ ಹೋಗವಳೆ ಕುಟ್ಟಕ್ಕೋದವಳು ಏ ಬರಲಿಲ್ಲ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಹೇ ಹತ್ತಿ ಲಕ್ಕಮ್ಮ ಕುಟ್ಟಕ್ಕೆ ಹೋಗವಳೆ ಕುಟ್ಟಕ್ಕೋದವಳು ಏ ಬರಲಿಲ್ಲ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಕುಟ್ಟಕ್ಕೋದವಳು ಬರಲಿಲ್ಲ ಲಕ್ಕಮ್ಮ ಹುಡುಕೋಣ ಬನ್ನಿ ಏ ತಾಡುಕೋಣ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಹೇ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ಊರಾಗೋದವಳು ನಾರ್ಯಾಣಿ ಲಕ್ಕಮ್ಮ ನೀಲಿ ಬಂದವಳೆ ಏ ಬರಲಿಲ್ಲ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಏ ನೀರಿಗೋದವಳೆ ಬರಲಿಲ್ಲ ಲಕ್ಕಮ್ಮ ಹೋರಾಡಿ ಅವಳ ಏ ಕಾರೆ ತನ್ನಿ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಹೇ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಹೇ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಚಿನ್ನಾರಿ ತಟ್ಟೆ ಕಾಣೆ ಲಕ್ಕಮ್ಮನ ಕಪ್ಪಿನ ಬಟ್ಟು ಕಾಣೆ ಹೇ ಹೆಗ್ಗಿಣಿ ತಯ್ಯೋ ತಜ್ಜಣು ತಯ್ಯೋ ತಲಂಗು ತಜ್ಜಣು ತ ಕೋಲು ಮಲ್ಲಿಗೆ ಕೋಲಣ್ಣ ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ ಕೋಲು ಮಲ್ಲಿಗೆ ಕೋಲಣ್ಣ ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ ಹೇ ಮಗ್ಗಿನ ತೋಟಕ್ಕೆ ನುಗ್ಗಿಸಾನೋ ಕುದುರೆಯ ಮಗ್ಗೆಲ್ಲ ನುಗ್ಗೆ ಏನೂರಿಯಾದೋ ಕೋಲು ಮಲ್ಲಿಗೆ ಕೋಲಣ್ಣ ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ ಹೇ ಮಗ್ಗೆಲ್ಲ ನುಗ್ಗೆ ನುರಿಯಾದೋ ಮುತ್ತಯ್ಯ ಮಗ್ಗಿನ ವೆರಡೆ ಏ ಮೋಣಿ ಗುಂಬ ಹೇ ಮಗ್ಗಿನ ವೆರಡೆ ಮಣಿಗುಂಬ ತಕ್ಕೊಂಡು ಅಗ್ನಿಗೆ ನೀರ ಏ ಹೇರುದಾನು ಕೋಲಣ್ಣ ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ, ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಏ ಈರುಳ್ಳಿ ದಾನ, ನೀರು ಮಜ್ಜಿಗೆ ದಾನ, ಹಂಬಾಲಿ ದಾನ, ಏ ಹನುದಾನ, ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಏ ಹಂಬಾಲಿ ದಾನ, ಅನುದಾನ ಮುತ್ತಯ್ಯ ಅವನುಂಗುರದ ಕೈಲಿ, ಏ ಹೇಳಿದಾನ, ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾರಿ ಕೋಲಣ್ಣ. ಏ ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ, ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾರಿ ಕೋಲಣ್ಣ. ಏ ಹಾಲು ಕಾಸಿವನಿ, ಅರುವಾಣ ಬೆಳಗಿವನಿ, ಬಾಳೆಯ ಹಣ್ಣ, ಏ ಸೂಲಿದೇವನಿ, ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾರಿ ಕೋಲಣ್ಣ. ಏ ಬಾಳೆಯ ಹಣ್ಣ, ಸುಲಿದೇವನಿ ಮುತ್ತಯ್ಯ, ಬಾಯಾರಿ ಬಾರೋ, ಏ ಪರುಸಿಗೆ, ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾರಿ ಕೋಲಣ್ಣ. ಕೈ ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ, ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾರಿ ಕೋಲಣ್ಣ. ಏ ತುಪ್ಪ ಕಾಸಿವನಿ, ಬಟ್ಟಾಲು ಬೆಳಗಿವನಿ, ಕಿತ್ತಾಲಿ ಅಣ್ಣ, ಏ ಸೋಲಿದೇವನಿ, ಕೋಲು ಮಲ್ಲಿಗೆ